ಭತ್ತ ಬೆಳಿತೀವಿ, ಬೇಸಿಗೆ ಕಾಲದಲ್ಲಿ ದ್ವಿದಳ ಧಾನ್ಯ ಉದ್ದು ಹಸಿರು ಅಲ್ಸಂದೆ ಬೆಳಿತೀವಿ, ಈಗ ಭತ್ತ ಬಿಡಿಸಿ ಅಕ್ಕಿ ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನ ಬೇಳೆ ಮಾಡ್ತೀವಿ, ಮುಂದಕ್ಕೆ ಏನು ಅದನ್ನ ಮೌಲ್ಯವರ್ಧನೆ ಮಾಡಬೇಕು ಅನ್ನೋದು ನಮಗ್ ಗೊತ್ತಿಲ್ಲ. ಈಗ ಅದ್ರ ಬಗ್ಗೆ ಸೇಫ್ಟಿ ಆದ್ರೆ ವಿಜ್ಞಾನಿಗಳನ್ನಾರ ಕರೆಸಿ ನಮ್ಮ ರೈತ ಸಂಘದಲ್ಲಿ ಒಂದು ಟ್ರೈನಿಂಗ್ ಆರ ಕೊಟ್ಟರೆ ಮುಂದಿನ ಪ್ರೊಸೆಸರ್ಸ್ ಏನ್ ಮಾಡ್ಬೇಕು ಅನ್ನೋದನ್ನು ತಿಳಿಸಿದೆ, ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಗುರುಗಳ. ಖಂಡಿತವಾಗಿಯೂ ಬಹುಶಃ ಕೃಷಿ ಇಲಾಖೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಈ ವಿಚಾರವಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ತಾವು ಈ ಕಾರ್ಯಕ್ರಮದಲ್ಲಿ ಏನು ಭಾಗಿ ಆಗಿರ್ಲಿಲ್ಲ ಅನ್ನೋದಾದ್ರೆ ತಮ್ಮಂತ ಆಸಕ್ತ ರೈತರನ್ನ, ತಾವು ರೈತ ಸಂಘದವರು ಅಂತ ಹೇಳ್ತೀರಿ, ರೈತ ಸಂಘದ ಗುಂಪುಗಳನ್ನ ಅಲ್ಲಿ ಆ ಆಸಕ್ತ ರೈತರನ್ನ ಗುಂಪು ಮಾಡಿಕೊಂಡು ಕೃಷಿ ಇಲಾಖೆಗೆ ನಮ್ಗೆ ಈ ರೀತಿ ತರಬೇತಿ ಬೇಕು, ಸಿ ಎಫ್ ಟಿ ಆರ್ ನಲ್ಲಿ ಈ ರೀತಿ ತರಬೇತಿ ಆಯೋಜನೆ ಮಾಡಿಕೊಡಿ ಅಂತ ತಾವು ಭೇಟಿ ಮಾಡಿ ಒಂದು ಅಹವಾಲನ್ನು ಸಲ್ಲಿಸಿದ್ರೆ ಖಂಡಿತವಾಗ್ಲೂ ಕೃಷಿ ಇಲಾಖೆಯ ವತಿಯಿಂದ ಆಗ್ಲೂ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋಕ್ಕೆ ಅವಕಾಶಗಳಿದೆ. ಅಥವಾ ನಮ್ಮ ಕೆಪೆಕ್ ಸಂಸ್ಥೆಯಿಂದನೇ ಕೂಡ ಸಿ ಎಫ್ ಟಿ ಆರ್ ನಲ್ಲಿ ನಿಮಗೆ ತರಬೇತಿಯನ್ನು ಆಯೋಜನೆ ಮಾಡಿಕೊಡ್ತೀವಿ. ಆದರೆ ನೀವು ರಿಕ್ವೈರ್ಡ್ ನಂಬರ್ಸಲ್ಲಿ ಅಟ್ಲೀಸ್ಟ್ ಒಂದು 25-30 ಜನ ಈ ಆಸಕ್ತರು ಈ ಥರದವರು ನೋಂದಾಯಿಸಿಕೊಂಡ್ರೆ ಖಂಡಿತವಾಗ್ಲೂ ಈ ಥರ ತರಬೇತಿಗಳನ್ನು ಆಯೋಜನೆ ಮಾಡೋಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಿಮ್ ಯೋಜನೆಗೆ ಮೌಲ್ಯ ಮಾಪನ ಮಾಡ್ಬೇಕಾದ್ರೆ ನಮ್ಗೆ ರೈತರಿಗೆ ಹೆಚ್ಚಿಗೆ ತಿಳುವಳಿಕೆ ಇಲ್ಲ ಗುರುಗಳ, ವಿಜ್ಞಾನ ಈಗ ಬಹಳ ಬೆಳೆದ್ಬಿಟ್ಟದೆ. ಹೌದು, ಅದರಿಂದ ಹೆಚ್ಚಿಗೆ ವಿಜ್ಞಾನ ಕೊಟ್ಟರೆ ಏನೊಂದು ಈಗ ಭತ್ತ ಬಿಡಿಸ್ತೀವಿ ಅಕ್ಕಿ ಆಯ್ತದೆ, ಇಷ್ಟೇ ನಮ್ಗೆ ಗೊತ್ತು, ಇನ್ ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರೈತರಿಗೆ. ಅದೇ ನಾವು ಇವತ್ತು ಹೇಳ್ಕೊತಾ ಬಂದ್ವಿ, ಈಗ ಏನ್ ಮಾಡ್ಬೇಕು ಏನ್ ಬೆಳೆಬೇಕು ಅಂತ. ಪ್ರತಿಯೊಂದು ಬೆಳೆಗೂ ಕೂಡ ಪ್ರತ್ಯೇಕವಾದಂತ ಮೌಲ್ಯವರ್ಧನೆ ಮಾಡಕ್ಕೆ ಅವಕಾಶಗಳಿದಾವೆ, ಬ್ರ್ಯಾಂಡಿಂಗ್ ಮಾಡಕ್ಕೆ ಅವಕಾಶ ಇದೆ. ಈಗಾಗಲೇ ಸಾಕಷ್ಟು ಜನ ರೈತರು ನಿಮ್ಮ ಜಿಲ್ಲೆಯವರೇ ನಿಮ್ಮ ತಾಲೂಕಿನವರೇ ಈ ರೀತಿ ಕಾರ್ಯಕ್ರಮ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ಕೇಳ್ತಾ ಇರೋದು ಬಹುಶಃ ಸವಾಲುಗಳು ಯಾವ್ದಿದಾವೆ ಅನ್ನೋದೇ ಇರ್ಬೋದು. ಅಲ್ಲ, ಅವರು ಭತ್ತ ಮತ್ತೆ ದ್ವಿದಳ ಧಾನ್ಯಗಳ ಬಗ್ಗೆ ಮಾಡ್ತಾರೆ. ಖಂಡಿತ ಖಂಡಿತ ಅದು ಮಾಡಕ್ಕೆ ಅವಕಾಶಗಳಿದೆ. ಸಣ್ಣ ಮತ್ತು ಅತಿ ಸಣ್ಣ ಆಹಾರ ಸಂಸ್ಕರಣೆದಾರರು ಏನೇನು ಸಮಸ್ಯೆ ಇದಾವೆ ಅಂತ ಕೇಳ್ತಾ ಇದ್ದಾರೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆಹಾರ ಸಂಸ್ಕರಣ ಉದ್ದಿಮೆದಾರರಿಗೆ ಹಲವಾರು ಸಮಸ್ಯೆಗಳಿದಾವೆ. ಏನಂದ್ರೆ, ಒಂದು, ಅವರು ಆಧುನಿಕ ಯಂತ್ರೋಪಕರಣಗಳನ್ನ ಅಳವಡಿಸಿಕೊಂಡು ಉದ್ದಿಮೆಯನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಸಾಕಷ್ಟು ಕೊರತೆ ಇದೆ. ಅವರಿಗೆ ತಿಳುವಳಿಕೆ ಪ್ಯಾಕೇಜಿಂಗ್ ಕೊರತೆ ಇದೆ, ತಿಳುವಳಿಕೆ ಇಲ್ಲ. ಗುಣಮಟ್ಟ ಮತ್ತೆ ಆಹಾರ ಸಂಸ್ಕರಣ ನಿಯಂತ್ರಣ ಕ್ರಮಗಳು ಏನ್ ಮಾಡಬೇಕು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಮತ್ತೆ ಅದನ್ನ ನೈರ್ಮಲ್ಯ ಮತ್ತು ಉತ್ತಮ ತಯಾರಿಕಾ ಅಭ್ಯಾಸಗಳೇನಿದಾವೆ ಆ ಸ್ಟ್ಯಾಂಡರ್ಡ್ಸ್ ಬೇಕು, ಅದ್ರ ಬಗ್ಗೆ ಕೂಡ ಅವ್ರ ತಿಳುವಳಿಕೆ ಇಲ್ಲ. ಮತ್ತೆ ಈ ಉದ್ದಿಮೆಯನ್ನ ಅವರು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಸೌಲಭ್ಯ ಬೇಕು, ಸಾಲ ಸೌಲಭ್ಯ ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ, ಮೂಲ ಬಂಡವಾಳವನ್ನ ಎಲ್ಲಿ ನಾವು ಕೊಂಡು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ಮತ್ತೆ ಈಗ ಗೊತ್ತೇ, ತಮ್ಗೆಲ್ಲ ಗೊತ್ತಿದ್ದಂಗೆ ಸಂಸ್ಕರಣೆ ಮಾಡೋದು ಮುಖ್ಯ ಅಲ್ಲ, ಅದನ್ನ ಮೌಲ್ಯವರ್ಧನೆ ಮಾಡೋದಲ್ಲ. ಮೌಲ್ಯವರ್ಧನೆ ಸಂಸ್ಕರಣೆ ಮಾಡಿ ಆದ ನಂತರ ಮಾರುಕಟ್ಟೆ ಮಾಡ್ಬೇಕಲ್ಲ, ಜನಕ್ಕೆ ಅಕ್ಸೆಪ್ಟ್ ಗುಣಮಟ್ಟದ ವಸ್ತು ಮಾಡ್ತಾರೆ, ಅದಕ್ಕೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕು, ಮಾರುಕಟ್ಟೆನು ಹುಡ್ಕೋಬೇಕು. ಅದಕ್ಕೆ ಬೇಕಾದಂತ ಇವತ್ತಿನ ಕನ್ಸ್ಯೂಮರ್ಸ್ ಗೆ ತಕ್ಕಾಗಿ ನೀವು ಕೊಡ್ಬೇಕಲ್ಲ, ಅವ್ರು ಇಷ್ಟಪಡುವಂತದನ್ನ ಕೊಡ್ಬೇಕು. ಉತ್ತರ ಸಿಕ್ತು ಅಂತೇವೆ ತಮ್ಮ ಪ್ರಶ್ನೆಗೆ. ಗುರುಗಳೇ ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಗುರುಗಳಿಗೆ, ನಿಮ್ಗೆ ತುಂಬಾ ಅಭಿನಂದನೆ. ಆಯ್ತು, ನೀವು ಕರೆ ಮಾಡಿದಕ್ಕೆ ಧನ್ಯವಾದಗಳು. ದಯವಿಟ್ಟು ಇನ್ ಮುಂದೆ ನಿಮ್ದು ಪ್ರಶ್ನೆಯನ್ನ ಡೈರೆಕ್ಟ್ ಕೇಳ್ಬಿಡಿ, ಯಾಕಂದ್ರೆ ನಮ್ ಕೇಳುಗರಿಗೆ ಎಲ್ಲ ನಿಮ್ದು ಹೆಸರು ಗೊತ್ತಿದೆ. ಕರೆ ಮಾಡಿದಕ್ಕೆ ಇನ್ನೊಮ್ಮೆ ಧನ್ಯವಾದಗಳು. ಮುಂದಿನ ಕರೆ ತೆಗೆದುಕೊಳ್ಳೋಣ. ಈಗಾಗಲೇ ನಾವು ಈ ಒಂದು PMFME ಯೋಜನೆ ಅಂದ್ರೇನು, ಇದ್ರ ಉದ್ದೇಶದ ಬಗ್ಗೆ ಇನ್ನೊಮ್ಮೆ ಮಾಹಿತಿ ಮಾಡಿಕೊಡಿ. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಇದೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅನ್ನೋ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಕಳೆದ 3 ವರ್ಷದಿಂದ ಅದು ನಡೀತಾ ಇದೆ. ಮುಂದಿನ 2026 ಕೂಡ ಈ ಯೋಜನೆಯನ್ನ ವಿಸ್ತರಿಸಿದೆ. ಹೇಳಿ ಸರ್, ಹೆಸರು ಹೇಳಿ, ಎಲ್ಲಿಂದ? ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್. ಸರ್ ಕೇಳಿ, ವಿಶ್ವನಾಥ್ ಅವರೇ ಪ್ರಶ್ನೆ ಕೇಳಿ. ಸರ್, ಕೃಷಿ ಉತ್ಪನ್ನ ಸಂಸ್ಕರಣೆ ಬೇಕು ಅಂತಂದ್ರೆ, ಈಗ ಬಡ ರೈತರು ಇರ್ತಾರೆ ಸರ್, 1 ಎಕರೆ 1/2 ಎಕರೆ ಮಾಡಿದ್ರು ದ್ವಿದಳ ಧಾನ್ಯ ಹಲವಾರು ಬೆಳೆಗಳು ಬೆಳ್ಕೊಂಡಿರ್ತಾರೆ ಸರ್. ಹೌದು, ಅವರಿಗೆ ಮೌಲ್ಯವರ್ಧನೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತೀರಿ ಸರ್? ಏನಾಗ್ತದೆ, ಕೃಷಿ ಮೌಲ್ಯವರ್ಧನೆ ಮಾಡೋದು ಅಂತ ಅಂದ್ರೆ, ನೀವು ಬೆಳೆದಿರುವಂತ 1/2 ಎಕರೆ ಅಥವಾ 1 ಎಕರೆನಲ್ಲಿ ನೀವು ಮೌಲ್ಯವರ್ಧನೆ ಮಾಡಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಅದು ನಿಮ್ಮ ಬಳಕೆಗೆ ಅನುಕೂಲ ಆಗ್ತದೆ. ಮಾರುಕಟ್ಟೆಗೆ, ಹೌದು, ಮಾರುಕಟ್ಟೆಗೆ ತರಬೇಕು, ಹೆಚ್ಚಿನ ಆದಾಯ ಪಡಿಬೇಕು ಅನ್ನೋದಾದ್ರೆ ಒಂದು ಉದ್ದಿಮೆ ರೂಪದಲ್ಲಿ ತರಬೇಕು. ದೊಡ್ಡ ಪ್ರಮಾಣದಲ್ಲಿ ಇರಬೇಕು, ನಿಮ್ಮ ಬೆಳೆ ಆಗ್ಬೋದು ಅಥವಾ ನೀವು ಬೇರೆಯಿಂದ ಬೆಳೆಯನ್ನ ಖರೀದಿ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ

ಈಗ ಕೇಳಿ ಹವಾಮಾನ ವರದಿ. ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಹೀಗಿದೆ. ಜಿಲ್ಲೆಯಲ್ಲಿ ಗರಿಷ್ಠ 28.9 ಹಾಗೂ ಕನಿಷ್ಠ 15.5 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 96% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಭಾಗಶಃ ಮೋಡ ಮುಸುಕಿದ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹವಾಮಾನ ವರದಿ ಕೇಳಿದಿರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಡಿಸೈಡ್ ಮಾಡೋಕ್ಕೂ ಮುಂಚೆ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡು. ನೀವು ಕೇಳಿದ್ದು ಸರಿಯಾಗೇ ಇದೆ. ಹ್ಯುಂಡೈ 5.92 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕ್ಕೂ ಮುಂಚೆ ಮೊದಲು ಟೆಸ್ಟ್ ಡ್ರೈವ್ ಮಾಡಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ, ಮತ್ತು ಪ್ರತಿ ಟೆಸ್ಟ್ ಡ್ರೈವ್ ನಲ್ಲಿ ಖಚಿತವಾದ ಉಡುಗೊರೆಗಳನ್ನ ಕೂಡ ಪಡೆಯಿರಿ. ವಿಸಿಟ್ ಅದ್ವೈತ್ ಹ್ಯುಂಡೈ ಹಾಸನ. ನಿತ್ಯವೂ ನಮಗೆಲ್ಲ ಆನಂದ ಕೊಡುವ, ಜ್ಞಾನ ವೃದ್ಧಿಸುವ, ಆರೋಗ್ಯ ರಕ್ಷಣೆಗೂ ನೆರವಾಗುವ ಆಕಾಶವಾಣಿಯು ಆನಂದವಾಣಿ, ಆರೋಗ್ಯವಾಣಿ, ಕಲ್ಯಾಣವಾಣಿಯೂ ಹೌದು. ಈಗ ಪುಟ್ಟ ಪುಟ್ಟ ಡಿಜಿಟಲ್ ರೇಡಿಯೋಗಳು ನಿಲುಕುವ ಬೆಲೆಯಲ್ಲಿ ಮಾರುಕಟ್ಟೆಗಳಲ್ಲಿ ಸಿಗುತ್ತಿವೆ. ಮೊಬೈಲ್ಗಳಲ್ಲೂ ಈಗ ರೇಡಿಯೋ ಪ್ರಸಾರವನ್ನ ಆಲಿಸಬಹುದು. ನ್ಯೂಸ್ ಆನ್ ಏರ್ ಈ ಆಪ್ನ ಮೂಲಕವೂ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಜಗತ್ತಿನ ಎಲ್ಲೆಡೆ ಕೇಳಬಹುದು. ಅಂತರ್ಜಾಲದಲ್ಲೂ AIR ಹಾಸನ್ ಎಂದು ಟೈಪ್ ಮಾಡಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಲಿಸಿ ಆಸ್ವಾದಿಸಬಹುದು. ಸಾವಿರಾರು ರೇಡಿಯೋಗಳನ್ನ ಈಚಿನ ದಿನಗಳಲ್ಲಿ ಕೇಳುಗರು ಪಡೆದಿದ್ದಾರೆ.